ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಗರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ದೇವಿ ಮಹಾತ್ಮೆ, ಕೊನೆಯಲ್ಲಿ ಸೊಗಲ ಗ್ರಾಮದ ಶ್ರೀಮತಿ ನೀಲಮ್ಮ ತಳವಾರ್ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಕೇಳಲಿದ್ದೀರಿ. ಮೊದಲಿಗೆ ಒಂದು ಜಾಹೀರಾತು. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे? नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेंट करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेंट दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गए, उपभोक्ता अधिकारों की रक्षा का पूरा इंतजाम है. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆಯೊಳಗ ಮಳೆಯಾಗುವ ಸಾಧ್ಯತೆಗಳು 25%. ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ 40%. ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್, ವಿಜಯಪುರ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ದೊಳಗ ಮಳೆಯಾಗುವಂತಹ ಸಾಧ್ಯತೆಗಳಾದವ, ಅಲ್ಲಲ್ಲಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ದಕ್ಷಿಣ ಧ್ರುವ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಗರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ದೇವಿ ಮಹಾತ್ಮೆ. ಆ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಸಾರಥಿ ಬುದ್ಧಿ, ನಿನ್ನ ತ್ರಾಣ ಪ್ರವೀಣ ಚತುರತೆಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಹೇಗಪ್ಪ ಈ ಕೋಯನ್ನ ಮಾತಿಗೆ ನಂಬು ನಂಬು ಈ ಸಂಭ್ರಮದ ಕಾಲದಲ್ಲಿ ತೊಂಬತ್ತೊಂಬತ್ತು ಮನದ ಹಂಬಳದ ಹೊಡೆದು ಆರಂಭ ಕೊಡುವೆನು. ಹಿಡಿ ಹಿಡಿ ಕೊಡುವಂತವರಾಗಿರಿ. ಬಹು ಸಡಗರದಿಂದ ಒಪ್ಪುವ ಕಡೆಯ ಕಂಟಕ ನಿನ್ನ ಕೊರಳೋಳ ಧರಿಸಿಕೊಂಡು ಎನ್ನ ಶಿರಸಾವಹಿಸು ಗಂಡಿ. ಆ ಸಾರಥಿ ಅಗತ್ಯವಾಗಿ ಶಿರಸಾವಹಿಸ್ತೀನಿ. ಎರೈ ಸಾರಥಿ ಬುದ್ಧಿ, ಎನ್ನ ಪರಾಕ್ರಮದ ಹೆಸರ ಉಸಿರುವನೆ ಕೇಳು ಕೇಳು ಕೇಳುವುದಕ್ಕೆ ಸ್ವಲ್ಪ ಧೈರ್ಯ ಮಾತಾಳು. ಬ್ರಹ್ಮಾಂಡ ಮಂಡಲದೋಳು ಚಂಡ ಪ್ರಚಂಡ ತ್ರಿಲೋಕದ ಅಣ್ಣರಿಗೆ ಈ ಕೋಯನ್ನ ಕೊರದ ಆವಡಿ ತಿಕ್ಷಣದ ಕಾಲ ಗಗ್ಗರಿಯ ಘನಸ್ಸರು ಉಲ್ಲಾಸದ ಮೆಲ್ಲನಡಿಗೆ ಆಕಾಶ ಒದರಿತು, ತಾರೆಗಳು ಉದರಿದು ಮತ್ತು ಸಪ್ತ ಸರಣಿಗಳು ಕೇರಿದವು. ಆಡಿದವು ಎಲೈ ಸಾರಥಿ ಬುದ್ಧಿ, ಕಡು ಭಯಂಕರವಾಗಿರುಪ ಈ ಕೋಯನ್ನ ಕರೆದಳು ಒಪ್ಪುವ ಖಡ್ಗ ಕಟಾರಿ ಕೈ ಚೂರಿಗಳ ಹೊಳಪಕ್ಕೆ ಹೊಳಕ್ಕೆನ್ನುವ ಕಟಿತ ಪ್ರಕಾಶಿತ ಕೋಟಿ ಸಿಡಿಲು ಗರ್ಜನೆಗೆ ನಿರ್ಜರ ಭಗ್ನವು ಈ ಭಾಗವಾದವು. ಗಂಟಿಯ ಖಣಿ ಖಣಿ ಎನ್ನುವ ಕಿರಿಗೆಜ್ಜೆಗಳ ನಾದಕ್ಕೆ ಫಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬೆರ್ರನೆ ಬಿಟ್ಟಿತು. ಆದಿಶೇಷನು ಮಣ್ಣು ಕಚ್ಚಿದ ನೀ ಕೋಯನ್ನು ಉಗ್ಗಟವಾದ ಕೋಪ ಆಟೋಪಕ್ಕೆ ಹೊಡೆಯುವ ಸಿಂಹ ಗರ್ಜನೆಗೆ ಜರ್ಜರಿತ ದಿಗ್ವಿಜಗಳ ಕಿರ್ರನೆ ಸೀರಿ ಬೆಳೆದು ಬಂಡಾದವು. ಹೇಗಪ್ಪ ಕರ್ಮನ ತಗ್ಗಿದನು, ಆ ಕೇಶವನ ಬಗ್ಗಿದನು, ಸೂರ್ಯಚಂದ್ರ ತಟ್ಟನೆ ಎದ್ದು ಪಲಾಯನಿಕ ಮೈಗೊಟ್ಟರು. ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನೂಗಿದನು. ರಜತಾದ್ರಿಯೊಳಗೆ ಇರುವ ಮೃಳನು ಬಿಡದೆ ಸುಡುಗಾಣಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕಿ ಶುಂಭ ಮಹಾರಾಜನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಅಲೆಯಲೈ ಸಾರಥಿ ಬುದ್ಧಿ, ಅಷ್ಟೈಸರ ಮಸ್ತು ನಿಮಗಾಗಲಿ, ಹೇಳುವಂತವರಾಗಿರಿ. ಮಹಾರಾಜನೇ ಇದಕ್ಕೆ ನಾವು ಆದ್ರೆ ಹೇಳುತ್ತೇನೆ ಕೇಳುವಂತವನಾಗ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. ಇನ್ನು ಮೇಲೆ ಈ ರೂಢಿಯೊಳಗೆ ನಿಮಗೆ ಯಾರು ಹೇಳಿಲ್ಲದಂತಾಯಿ ಶಹಬ್ಬಾಶ್. ಕಾರಣ ಇಂದಿನ ದಿನದಳು ಹಿಮಾಲಯ ಪರ್ವತಕ್ಕೆ ಭೇಟಿಗೆ ಹೋಗಿ ಅಲ್ಲಿಯ ಗಂಡ ಬೇರುಂಡ ಸಿಂಹ ಶಾರ್ದುಲ ಹುಲಿ ಕರಡಿಗಳನ್ನು ಹಿಡಿದೊಡೆದು ಈ ನಿಮ್ಮ ತೋಳು ತಿಂಡಿಗಳನ್ನು ತೀರಿಸಿಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೇ ಮಾವು ಚಂಡರಿ ಅಗ್ರಜನಾದ ಶುಂಭಾಸುರ ಮಹಾರಾಜನೇ ಇಂದಿನ ದಿವಸ ನೀನು ಹೇಳಿದ ಪ್ರಕಾರ ಹಿಮಾಲಯ ಪರ್ವತಕ್ಕೆ ಹೋಗಿ ಭೇಟಿಯನ್ನು ಆಡಿ ಬರುತ್ತೇವೆ ಅಣ್ಣ. ಇದಕ್ಕೆ ಆಶೀರ್ವಾದವನ್ನು ಮಾಡುವಂತವನಾಗು. ಏನು ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿರಿ. ಸಾರಥಿ ಬುದ್ಧಿ, ತಡ ಮಾಡದೆ ಹಿಮಾಲಯ ಪರ್ವತ ಸೌಂದರ್ಯವತಿ ಉಳ್ಳವಳೆಂದೋ ಏನು, ಹತ್ತಿರ ಹೋಗಿ ಮಾತನಾಡಿಸಿ ವಿಚಾರ ಮಾಡುವಂತವನಾಗಲ ಐ ಮುಂಡಾಸೂರ ದೈತ್ಯನೇ. ತಮ್ಮನಾದ ಚಂಡಾಸೂರ ದೈತ್ಯ ರಮಣಿಯನ್ನು ಇವಳ ರೂಪವನ್ನು ನೋಡಿದವರೆ ಪಾಮರ್ತು ಏನಾಗುವುದು, ಈ ಪರಿಚಲವಿಕೆ ಉಳ್ಳ ಚಂಚಲೆಯನ್ನು ನಮ್ಮ ಅರಸರಾದ ಸ್ವಂಬ ಮಹಾರಾಜನಿಗೆ ತಿಳಿಸೋಣ ನಡೀತಮ್ಮ ಮಾತಿನಲ್ಲಿ ಅಮ್ಮ. ಆಹೇ ಎನ್ನ ಅಗ್ರಜನಾದ ಮುಂಡಾಸೂರ ದೈತ್ಯನೇ, ನೀನು ಹೇಳಿದ ಪ್ರಕಾರ ಈ ವಾರ್ತೆಯನ್ನು ಸುಂಬಾಸೂರನಿಗೆ ಹೇಳೋಣ ನಡೆಯುವಂತವ ನಾವು. ಆಹೇ ಎನ್ನ ಅಗ್ರಜನಾದ ಸುಂಬಾಸೂರ ಮಹಾರಾಜನೇ, ಇಂದಿನ ದಿವಸ ನೀನು ಹೇಳಿದ ಪ್ರಕಾರ ಕುಂದಾರ ಪರ್ವತ ಜಲಾಂಧರ ಮಾಧವ ಗಂಧಗಿರಿ ಗೌಹಾರ ಕಂದರಗಳನ್ನು ಹೊಕ್ಕು ಹಲವು ಮೃಗಗಳನ್ನು ತಿವಿದು ಬರುತ್ತಿರುವ ಆ ಮಾರ್ಗದಲ್ಲಿ ಸಹಪ್ಪಾಸ್ ಹಿಮಾಲಯ ತಪ್ಪಲದೋಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಈ ತ್ರಿಭವನದೋಳು ಸುಂದರವಾದ ಸಹಪ್ಪಾಸ್ ಸಹಪ್ಪಾಸ್ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹೆಚ್ಚೆ ಮಾಡಿ ನಿರ್ಮಿಸಿದ್ದಾನೆ. ಆಹೇ ಅಣ್ಣಯ್ಯನೇ, ಆಹೇ ಚಂದರಕಸನೇ, ಕರಿಗಳೋಳು ಐರಾವತವೇ ರತ್ನವು, ಕುದುರೆಗಳೋಳು ಅಸ್ವೇಗವೇ ರತ್ನವು, ಸಹಪ್ಪಾಸ್ ಹೂವಿನೋಳು ಪಾರಿಜಾತವೇ ರತ್ನವು, ಕುಜಬಲ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು. ಸಹಪ್ಪಾಸ್ ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಹಲವು ರತ್ನವು ನಿನ್ನ ಬಳಿ ಇರಲಿಕ್ಕಾಗಿ ಸಹಪ್ಪಾಸ್, ಕಾರಣ ಬಂಗಾರದ ಕಾಂತಿಯೋಳು ಆ ಶ್ರೀರತ್ನವು, ನಿನ್ನ ಅರಮಂದಿರದೋಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಸುಂಬಾಸೂರನೇ ಮಹಿಪಾಲನೆ. ಚಂದರಕ್ಕಸನೇ ಶಹಬ್ಬಾಸ್ ಶಹಬ್ಬಾಸ್, ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವರು. ಹಲ್ಲಾದ್ರೀರತ್ನವು ಎನ್ನ ಮಡದಿ ನಡೆಸಿದ್ದರೆ ಬಾಪರೆ ಸುಂಬಾಸೂರನ ಹೆಸರಿದ್ದು ಸ್ವಾರ್ಥಕವೇನು? ಚಂಡ ಮುಂಡರೆ ಶಹಬ್ಬಾಸ್, ದಡವ್ಯಾತಕ್ಕೆ ಈಗಲೇ ನೀವು ಹೋಗಿ ಮಹಾಪ್ರಚಂಡರೆ. ಇಲ್ಲಿಗೆ ಬಂದವರು ತಾಯಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಸಾರಥಿ ಶ್ರೀಮದ್ ಭವನ ಬ್ರಹ್ಮಾಂಡ ನವಕಾಂಡ ಫಂಡಗಳೆಂಬ ಅಕ್ಕಳ ಅಂಡ ಕೋಟಿ ದ್ರವ ಮಂಡಲಕ್ಕಾಧಾರವಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಶ್ರೀಮದ್ ಭವನ ಬ್ರಹ್ಮಾಂಡ ನವಕಾಂಡ ಫಂಡಗಳೆಂಬ ಅಕ್ಕಳ ಅಂಡ ಕೋಟಿ ದ್ರವ ಮಂಡಲಕ್ಕಾಧಾರವಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಚಿಂತೋರ್ಜಿತ ಪ್ರಭಯ ಥಳ ಥಳ ಮಾನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಚಿಂತೋರ್ಜಿತ ಪ್ರಭಯ ಥಳ ಥಳ ಮಾನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರಮುತ್ತಿನ ಹಾರ ಹಿರಾವಳಿಗಳಲ್ಲಿ ನಿಶ್ಚಿತವಾದ ನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರ ಮುತ್ತಿನ ಹಾರ ಹಿರಾವಳಿಗಳಲ್ಲಿ ನಿಶ್ಚಿತವಾದ ಮುತ್ತಿನ ಕಂಟು ಕಟಾಣುದ್ದಾರೆ ಕಾಲ್ಗಡಗಾರುಳಿ ಪೈನಳಗಳಿಂದ ಜಯಂಕರಿಸುತ್ತ ಪನ್ನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರ ಮುತ್ತಿನ ಹಾರ ಹಿರಾವಳಿಗಳಲ್ಲಿ ನಿಶ್ಚಿತವಾದ ಮುತ್ತಿನ ಕಂಟು ಕಟಾಣುದ್ದಾರೆ ಕಾಲ್ಗಡಗಾರುಳಿ ಪೈನಳಗಳಿಂದ ಜಯಂಕರಿಸುತ್ತ ಪಂಧಾರೆ ಕಾಲ್ಗಡಗಾರುಳಿ ಪೈನಳಗಳಿಂದ ಜಯಂಕರಿಸುತ್ತ ಪಂಚಮ ಪೀಠದೋಳು ಕುಳಿತು

ಇಕೋಯ ನಾಣಿಯಾಗಿ ಹೇಳುವೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ಇಂತ ತಿಳಿಗೇಳಿತನ ನಿನಗೆ ಯಾರು ಹೇಳಿದರು ಇಕೋಯ ನಾಣಿಯಾಗಿ ಹೇಳುವೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನಂಬುವಳಾಗು ಇಲ್ಲದಿದ್ದರೆ ಈಚೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನಂಬುವಳಾಗು ಇಲ್ಲದಿದ್ದರೆ ಈ ಕ್ಷಣಾರ್ಥದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನಂಬುವಳಾಗು ಇಲ್ಲದಿದ್ದರೆ ಈ ಕ್ಷಣಾರ್ಥದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆಗೂ ಇಲ್ಲದಿದ್ದರೆ ಈ ಕ್ಷಣಾರ್ಥದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಹಂಸಿ ರಕ್ತವಂ ಕಾರಿಸುವೆ ನಿನ್ನನ್ನು ಕಾಳಗದಿಂದ ಜಯಿಸಿಗೆ ಒಳಗಾಗಿ ನಮ್ಮ ಜ್ಞಾನವೇ ಸ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ ವ್ಯರ್ಥ ಮರ್ಯಾದೆಯಂ ಎನ್ನ ಕೈಯೊಳಗೆ ಕಳೆದುಕೊಳ್ಳಬೇಡ ಮೂಡಲೇ ರಾಕ್ಷಸರೇ ಕಾಡಿಗೆ ಬೀಳುವ ಪತಂಗ ವ್ಯರ್ಥ ಮರ್ಯಾದೆಯಂ ಎನ್ನ ಕೈಯೊಳಗೆ ಕಳೆದುಕೊಳ್ಳಬೇಡ ಮೂಡಲೇ ಮತಿಹೀನಳೆ ಎಲೈ ನೀಚ ರಾಕ್ಷಸರೇ ಕಾಡಿಗೆ ಹುಚ್ಚಿಗೆ ಬೀಳುವ ಪತಂಗದ ಮರಿಯಂತೆ ಬಿಸಿಲೊಳಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡಿವಿ ಇಕೋ ಎನ್ನ ನಿನ್ನ ಕರ್ಣಾಂತರ ದೋಳಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನ್ನದಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನಗಿನ್ನು ಅರಿವಾಗಲಿಲ್ಲವೇ ಎಲೈ ಮೂಢಾತ್ಮನೇ ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು ಮರ್ದಿನಿ ಎಂಬುದು ನಿನಗಿನ್ನು ಅರಿವಾಗಲಿಲ್ಲವೇ ಎಲೈ ಮೂಢಾತ್ಮನೇ ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು ಬಂಡವನತಿಯೇ ನೀಚ ರಕ್ಕಸನೆ ಇಕೋ ಎನ್ನ ಭೀಕರಕ್ಕೆ ನವದೀಪ ಸಪ್ತ ಶರರಿಗಳು ಹುಕ್ಕೇರಿದವು ಇಂತ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು ಕಂಡೆಯ ಮೂಢ ಪರದೇವಿ ಎಲೈ ನೀಚ ರಕ್ಕಸನೆ ನಿಸುಂಬ ಸುಂಬನ ಕಾಲಾಳುಗಳೆಂದು ಅವನ ಅನ್ನವನ್ನು ತಿಂದು ಬೀಳುವ ನಾಯಿಗಳೇ ಏತಕ್ಕೆ ಇಲ್ಲಿ ಒದರಡಿದರೆ ಫಲವಿಲ್ಲ ಮೊದಲು ನನ್ನ ಜೊತೆಗೆ ಬಿದ್ದ ಮಾಡಿ ಕಾದಾಡಿ ಗೆದ್ದುಕೊಂಡು ಹೋಗುವಂತೆ ಎಲೈ ಮೂಢ ಪರದೇವಿ ತಡ ಮಾಡದೆ ಬಿದ್ದಕ್ಕೆ ಬಲ ಎಲೈ ಸಾರಥಿ ಶವಗಳನ್ನು ಕಡಿ ಕಡಿದು ಹದ್ದು ನಾಯಿಗಳಿಗೆ ಹಾಕುವಂತವರಾಗಿರಿ. ಇನ್ನು ಇವರ ಒಡೆಯನಾದ ಸುಂಬ ಸೂರ್ಯ ನಿಸುಂಬರನ್ನು ಬರ ಹೇಳುವಂತವರಾಗಿರಿ. ಕದನಕ್ಕೆಂದು ಕಾಲು ಕೆದರುವ ಕಟವಾಲಿ ಹೆಣ್ಣೆ, ಇಲ್ಲಿಯವರಿಗೆ ಕಾಳಗದಲ್ಲಿ ಬಂದಿದ್ದ ಅತಿರಥ ಮಾರಥಿಕರನ್ನು ಗೆದ್ದಿರುವೆನೆಂದು ದೊಡ್ಡ ಮಾತಿನ ಬರಮೇನೆ ಬಿಟ್ಟು ಬಿಡು. ಈ ಕೋಯಿ ಪುಂಡ ಮಂಡಲಾಧಿಪತಿ ಸುಂಬ ಮಹಾರಾಜನ ಬಂದಿರುವನು. ಕಣ್ಣು ತೆರೆದ ನೋಡು ಕಳ್ಳರನ್ನೆ, ಮಾಯದ ಕಣ್ಣೆ, ನೀಚ ರಕ್ಕಸನೆ, ನಿನ್ನ ಕಜ್ಜಿಯ ನಾಯಿಗಳಾದ ಧೂಮ್ರಲೋಚನ, ರಕ್ತ ಬೀಜ, ಚಂಡ, ನಿಸುಂಬರನ್ನು ಯುದ್ಧದಲ್ಲಿ ಮಡಿಸಿದ ನಾನು ಮಾರ ಮರ್ತೀನಿ. ಜಗದ್ವಿಕಾರಿ ಲಕ್ಷ್ಮಿ ಎಂಬುದು ನಿನಗಿನ್ನೂ ಅರಿವಾಗಲಿಲ್ಲ. ಹೆಣ್ಣೆಂಬ ಮಾಯಾ ನಿನಗೆ ಬಿಡಲಿಲ್ಲ. ವ್ಯರ್ಥ ನನ್ನ ಕೈಯೊಳಗೆ ನಿನ್ನ ಪ್ರಾಣ ತೆತ್ತಲು ಇಲ್ಲಿಗೆ ಆಗಮಿಸಿದೆಯಾ ಅದಮ? ಅಲೈ ರಣ ಹೇಳಿ, ಅಲೈ ದುರ್ಗೆ, ಈ ಕಾಡಾರಣ್ಯದಲ್ಲಿ ಯುದ್ಧದಲ್ಲಿ ನನ್ನ ಜೊತೆಗೆ ಯುದ್ಧವನ್ನು ಮಾಡು. ಯುದ್ಧದಲ್ಲಿ ನನ್ನ ಜೊತೆಗೆ ಗೆದ್ದದ್ದಾದರೆ ಮುಂದಿನ ವಿಚಾರ ಮಾತನಾಡುವಂತೆ. ಎಲೈ ನೀಚ ರಕ್ಕಸನೆ, ಚಂಡ ಮುಂಡ ನಿಸುಂಬರನ್ನು ಕೊಂದೆನೆಂದು ದೊಡ್ಡ ಮಾತಿನ ಬರಮೇಲೆ ಬಿಟ್ಟು ಬಿಡು. ಈ ಸುಂಬಾಸುರನನ್ನು ಗೆದ್ದು ನೋಡು. ಎಲೈ ದುರ್ಗೆ, ಎಲೈ ನೀಚ ರಕ್ಕಸನೆ, ಮಾಡದ ಬಿದ್ದಕ್ಕೆ ನಿಲ್ಲುವಂತೆ ಕೇಳು. ಇದಕ್ಕೆ ನಾನಾದರೂ ಹೇಳುತ್ತೇನೆ, ಕೊಂಬು ಕಿತ್ತಿದ ಕಳಗಿಯಂತೆ ಯಾತಕ್ಕೆ ಒದಾಡುತ್ತೇವೆ. ನಾನಾದರೂ ಹೇಳ್ತೇನೆ, ಅದೇ ನೀವು ದೂರಿಂದ ಹೇಳುತ್ತ ಕೇಳುವ. ಕೈಯೊಳಗೆ ಕಾದಾಡಿ ಪ್ರಾಣ ತೆತ್ತನು. ಇನ್ನ ಮೇಲೆ ಧರಣಿ ಮೇಲೆ ಇರುವ ಯಾವ ದೇವತೆಗಳಿಗೂ ಸುರ ಬಂದಿರುವ ಪತಿಯರಿಗೂ ಭಯಭೀತಿಯಿಲ್ಲ. ಎಲೈ ಸಾರಥಿ, ಅತಿ ಜಾಗ್ರತೆಯಿಂದ ದೇವೇಂದ್ರ ಭೂಪಾಲನನ್ನು ಎಲ್ಲಿರುವನು ತೋರಿಸುವಂತವನಾಗು. ನಮೋ ನಮ ತಾಯಿ, ನಿಮ್ಮ ಪಾದಕ್ಕೆ ವಂದಿಸುವೆನು. ಆ ಹೇ ದೇವೇಂದ್ರ ಭೂಪಾಲನೇ, ನಿನ್ನ ಅಪ್ಪಣೆಯ ಪ್ರಕಾರ ಇಂದಿನ ದಿವಸ ಇಲ್ಲಿಗೆ ಆಗಮಿಸಿದ ಪ್ರಯುಕ್ತವಾಗಿ ನಿನಗೆ ಕಿರುಕುಳವನ್ನು ಕೊಟ್ಟಂತ ಸುಂಬ ನಿಸುಂಬ ಎಲ್ಲ ದೈತ್ಯರ ಮೂಲ ಮಾಡಿಬಿಟ್ಟಿರುವೆನು. ಇನ್ನು ಮೇಲೆ ನೀವು ಯಾವುದೇ ಚಿಂತೆ ಇಲ್ಲದೆ ಅಮರಾವತಿ ಮೂಲ ಮಾಡಿಬಿಟ್ಟಿರುವೆನು. ಇನ್ನು ಮೇಲೆ ನೀವು ಯಾವುದೇ ಚಿಂತೆ ಇಲ್ಲದೆ ಅಮರಾವತಿಯಲ್ಲಿ ನಿಮ್ಮ ವೃಂದ ಸಮೇತವಾಗಿ ಸಂತೋಷದಿಂದ ಇರುವಂತವರಾಗಿರಿ. ದೇವಿ ನಮೋ ನಮೋ, ದೇವಿ ನಮೋ ನಮೋ ಜಗದಾಂಬೆ, ಚಂದ ಚಂದ ಸ್ವರಿ ಚದುರ ಕಾಳೆ, ಜಗದಾಂಬೆ. ಆರತಿ ಬೆಳ ಗೋವಿಂದ ಶ್ರೀದೇವಿಗೆ ಆರತಿ ಬೆಳ ಗೋವಿಂದ ಇದುವರೆಗೆ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರುಗರ್ ಮತ್ತು ಸಂಘಟಕರಿಂದ ದೊಡ್ಡಾಟ ದೇವಿ ಮಹಾತ್ಮೆ ಕೇಳಿದಿರಿ. ಈಗ ಸೊಗಲ್ ಗ್ರಾಮದ ಶ್ರೀಮತಿ ನೀಲಮ್ಮ ತಳವಾರ್ ಮತ್ತು ಸಂಘಟಕರಿಂದ ಸೋಬಾನೆ ಪದ. ಸೋ ಸೋ ಬನಾವ ಸೋರ್ಯನ ದೇಸಾಲೆಗೆ ವನ ಹಾಕೆ ಸೋ